ಅದಕ್ಕಿಂತ ಹೆಚ್ಚಿನ ಪ್ರಮಾಣ ಇದ್ರೆ ಖಂಡಿತ ಅದೆಲ್ಲೋದ್ರು ಹಾಳಾಗತ್ತೆ. ಆ ಮಿನಿಮಮ್ ಪರ್ಸೆಂಟೇಜ್ ಯಾರು ಸರ್ಕಾರ, ಈಗ ಉದಾಹರಣೆ MSP ಇಂದ ಸರ್ಕಾರ ಕೊಂಡ್ಕೋತಾರೆ ಅಂತ ಇಟ್ಕೊಳ್ಳಿ, ಕೊಂಡ್ಕೊಂಡ್ಮೇಲೆ ಏನ್ ಮಾಡ್ತಾರೆ, ಸರ್ಕಾರ ಸ್ವಂತ ಬಳಸಕ್ಕಾಗಲ್ಲ, ಮತ್ತದನ್ನ PDSL ಕೊಡ್ಲೇಬೇಕು. ಸೊ ಆ ಕ್ವಾಲಿಟಿ ಬಂದ್ರೆ ಮತ್ ನಿಮ್ಗೆ ಬರಬೇಕದು. ಸೊ ಆ ಕಾರಣಕ್ಕಾಗಿ ಅದು ಉತ್ತಮವಾಗಿ ಕ್ವಾಲಿಟಿನ ಮೇಂಟೈನ್ ಮಾಡಿದ್ರೆ ಸಾಧ್ಯನೇ, ಆದ್ರೆ ಮಾತ್ರ ಸರ್ಕಾರನು ಮುಂದೆ ಕೊಂಡ್ಕೊಳ್ಳೋದಾಗಲಿ, ಸ್ಟಾಕ್ ಮಾಡಿ ನಂತರ ದಿನಗಳಲ್ಲಿ ಅದ್ PDS ವ್ಯವಸ್ಥೆಯಲ್ಲಿ ಕೊಡೋದಕ್ಕಾಗಲಿ ಅನುಕೂಲ ಆಗ್ತದೆ. ಅದನ್ನ ಅಲ್ಲ ನಾನು ಹೇಳ್ತೀನಿ, ಇನ್ನೊಂದು ಸರ್, ಈಗ ನಿಮ್ಮ ಮಾತಿನ ಪ್ರಕಾರನೇ ನಾನು ಹೇಳ್ತಾ ಇರೋದೇನು, ಈಗ ಇದನ್ನ ಅರ್ಥಿ ಟೈಮ್ ಆಫ್ ಅಕ್ಟೋಬರ್ ಸೆಪ್ಟೆಂಬರ್ ಅಕ್ಟೋಬರ್ ಈ ಟೈಮ್ ಅಲ್ಲಿ ಅದ್ರ ಮಾಡ್ಬಿಟ್ಟು ಇಂತ ಕಡೆ ನೀವು ಹೋಗ್ಬಿಡಿ, ನೀವೇ ಅಡ್ವಾನ್ಸ್ ಆಗಿ ನೀವು ಹೋಗೊಂದು ನಿಮ್ಮ ನಂಬರ್ ನಿಮ್ಮ ಹೆಸರನ್ನ ನೋಂದಾಯಿಸ್ಕೊಳ್ಳಿ, ನೀವು ಇದನ್ನ ಮಾಡಿ. ಈಗ ಏನಾಗ್ತದೆ, ಈಗ ಈಗ 15 ತಾರೀಕು ನಿಮಗೆ ಟೈಮ್ ಕೊಟ್ಟಿದ್ದೀವಿ ಜೋಳಕ್ಕೆ, ಈಗ KMF ಮೆಕ್ಕೆಜೋಳನ ನಮ್ಮಲ್ಲೆಲ್ಲ ಪರ್ಚೇಸ್ ಮಾಡೋದಕ್ಕೆ ತಗೊಳ್ತಾ ಇದ್ದಾರೆ, 15 ನಮಗೆ ಟೈಮ್. ಈ ತರದಲ್ಲಿ ಅಡ್ವಾನ್ಸ್ ಆಗಿ ನಾವು ಮಾಡಿದಾಗ ಏನಾಗ್ತದೆ, ರೈತರು ತಗೊಂಡೋಗಿ ಅಲ್ಲಿ ಸ್ಟೋರೇಜ್ ಮಾಡ್ಲಿಕ್ಕೆ ಒಂದು ಹೆಲ್ಪ್ ಆಗುತ್ತೆ. ಈ ತರದಲ್ಲಿ ಅಂದ್ರೆ ಇದು ನಿಮ್ಮ ಒಂದು ಎಕ್ಸಾಂಪಲ್ ಸರ್, ಈ ತರದಲ್ಲಿ ಅಡ್ವಾನ್ಸ್ ಆಗಿ ಮಾಡೋದಕ್ಕೆ ಸಮಸ್ಯೆ ಏನಿದೆ ಅಧಿಕಾರಿ ವರ್ಗದಲ್ಲಿ ಅನ್ನೋದು ನನಗೆ ಒಂದು ಸಮಸ್ಯೆ. ಅಡ್ವಾನ್ಸ್ ಆಗಿ ಏನ್ ಅಡ್ವಾನ್ಸ್ ಆಗಿ ಏನ್ ಮಾಡಬೇಕು ಅಂತ ಬಯಸ್ತಾ ಇದೀರಿ ತಾವು? ತಾವು ಏನ್ ಮಾಡ್ತಾ ಇದೀವಿ ಅಂದ್ರೆ, ಈಗ ಅಡ್ವಾನ್ಸ್ ಆಗಿ ಮೊದಲನೇ, ಈಗ ಈಗ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ, ಈಗ ನವೆಂಬರ್ ಕಟಾವ್ ಆಗ್ತಾ ಇದೆ ನಮ್ಮ ಈ ಭಾಗದಲ್ಲಿ, ನಮ್ಮ ಈ ನ್ಯಾಮತಿ ಹೊನ್ನಾಳಿ ಭಾಗದಲ್ಲಿ ಕಟಾವ್ ಆಗ್ತಾ ಇದೆ ಅಂದಾಗ ಅದನ್ನ ಸ್ವಲ್ಪ ಅಡ್ವಾನ್ಸ್ ಆಗಿ ನಮ್ಗೆ ನಂಬರ್ ನಿಮ್ಮ ಇದನ್ನ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ, ನೀವು ಕೊಡ್ತಾರೋ ಬಿಡ್ತಾರೋ ರೈತರು ಸೆಕೆಂಡ್ರಿ. ಈಗ ಅಲ್ಲಿಗಿನ್ನ ಆ ರೇಟ್ಗಿನ್ನ ಇಲ್ಲಿ ಜಾಸ್ತಿ ಇತ್ತು ಅಂದ್ರೆ ಆಟೋಮೆಟಿಕ್ ನಾನು ಕೂಡ ಮಾಡ್ತೀನಿ, ನಾ ಇಲ್ಲಿ ವ್ಯವಹಾರಸ್ಥರು ಯಾರೋ ಬಂದ್ರೆ ಗರೀಬ್ ಯಾರೇ ಬಂದ್ರು ಕೂಡ ನಾನು ಇಲ್ಲೇ ಕೊಟ್ಟು ತಲೆ ತೊಳ್ಕೊಂಡ್ಬಿಡ್ತೀನಿ, ಮತ್ತೆ ನಾನು ಇಲ್ಲಿಂದ ಚೀಲ ತಗೊಂಡ್ಬಂದು ಟ್ರ್ಯಾಕ್ಟರ್ ಹಾಕೊಂಡು ತಗೊಂಡೋಗಿ ಡಿಸ್ಟಿಕ್ ಕೊಡ್ರಿ ಕೊಡ್ಬೇಕು ಅಂದ್ರೆ ನನಗೆ ಇನ್ನೂ ದೊರೆತ ಮತ್ತೆ ಇಲ್ಲಿಂದ ನಮ್ದು 80 ಕಿಲೋಮೀಟರ್ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ದಾವಣಗೆರೆ ಕೊಡಬೇಕು ಅಂತ. ಅಲ್ಲಿಗೆ ಹೋದಾಗ ಅಲ್ಲಿ ಇರ್ತಕ್ಕಂತ ಹಮಾಲ್ರು, ಅಲ್ಲಿ ಇರ್ತಕ್ಕಂತ ಇದು ಹಂದಿ ಕಾಟುಗಳು, ಮತ್ತೊಂದು ಕಾಟುಗಳು, ಮತ್ತೆ ಅದೆಲ್ಲ ಯಮಯಾತನೆ ಆಗೋಯ್ತು ನಮ್ಮ ಹೊನ್ನಾಳಿನಲ್ಲಿ. ಈಗ ಕಳೆದ ಈಗ 7-8 ವರ್ಷ ಕೆಳಗಡೆ ಮೆಕ್ಕೆಜೋಳ ತಗೊಂಡೋದಾಗ ನಮ್ಮ ಜೀವನ ಯಾಕೆ ಬೇಡ ಹೋಗಿತ್ತು, ಅರ್ಧ ಬರೀ ಹಂದಿಗಳೇ ತಿಂತ ಹಾಳು ಮಾಡ್ಬಿಟ್ಟು ನಮ್ಗೆ. ಆ ಟೈಮಲ್ಲಿ ಹೇಳೋದಿರೋಲ್ಲ ಕೇಳೋದಿಲ್ಲ, ರಾತ್ರಿ ಸೆಕ್ಯೂರಿಟಿ ಇರಲ್ಲ ನಮ್ಗೆ ಇರೋದಕ್ಕೆ, ಈ ತರದಲ್ಲೆಲ್ಲ ಸಮಸ್ಯೆ ಇರುತ್ತೆ ಸರ್. ಈ ತರದಲ್ಲಿ ಆ ಉದ್ದೇಶಕ್ಕೆ ನಾನು ನಿಮ್ಮನ್ನ ಇದು ಮಾಡ್ತಾ ಇದ್ದೀನಿ ಸರ್. ದಯವಿಟ್ಟು ಇದಕ್ಕೆ ಈ ತರದಲ್ಲಿ ಏನಾದ್ರು ಒಂದು ಸ್ವಲ್ಪ ಹೆಲ್ಪ್ ಆಗೋದಿದ್ರೆ ನಿಮ್ ಕಡೆಯಿಂದ ರೈತರಿಗೆ, ಅಂದ್ರೆ ನಾನು ಒಬ್ಬನೇ ಅಂತಂದ್ರೆ ನಮ್ತ ಬಹಳ ಜನ ಇದಾರೆ ರೈತರು. ಖಂಡಿತ, ಅದಕ್ಕಾಗಿ ಏನಿದೆ ಅಂದ್ರೆ ನೀವು ಪೂರ್ತಿ ನೀವು ಬೆಳೆದಿದ್ದ ಎಲ್ಲಾ ಸಾಮಗ್ರಿನ ತಗೊಂಡೋಗಿ ನೀವು ಕೇಂದ್ರಕ್ಕೆ ಮುಂಚಿತವಾಗಿ ಕೊಡಬೇಕಾದ ಅವಶ್ಯಕತೆ ಇಲ್ಲ. ಸಾಮಾನ್ಯವಾಗಿ ಸ್ಯಾಂಪಲ್ ತಗೊಂಡೋಗಿ ಪರೀಕ್ಷೆ ಮಾಡಿಸಿ ಆ ಮಿನಿಮಮ್ ಪರ್ಸೆಂಟೇಜ್ ಮಾಯಿಸ್ಚರ್ ಪರ್ಸೆಂಟೇಜ್ ಇದೆ ಮತ್ತೆ ಕ್ವಾಲಿಟಿ ಪ್ಯಾರಾಮೀಟರ್ಸ್ ನ ಮೀಟ್ ಆಗ್ತಿದೆ ಅನ್ನೋದನ್ನ ಕನ್ಫರ್ಮ್ ಮಾಡಿಕೊಂಡು ಅವ್ರು ಓಕೆ ಮಾಡಿದ್ಮೇಲೆ ನೀವು ಟೋಟಲ್ ನೀವೇನ್ ಬೆಳೆದಿರ್ತೀರಿ ಅದನ್ನ ಸರ್ಕಾರಕ್ಕೆ ಅಲ್ಲಿ ಮಿನಿಮಮ್ ಸೇವಾ ಕೇಂದ್ರಕ್ಕೆ ಬೆಂಬಲ ಬೆಲೆ ಖರೀದಿ ಕೇಂದ್ರಕ್ಕೆ ನೀವು ಕೊಡೋಕೆ ಅವಕಾಶ ಇದೆ. ನೀವು ಹೇಳ್ತಾ ಇರೋದು ಮುಂಚಿತವಾಗಿ ರಿಜಿಸ್ಟರ್ ಮಾಡ್ಕೊಳ್ಳೋಕೆ ಅವಕಾಶ ಮಾಡಿಕೊಡಿ ಅಂತ. ಒಂದು ಪ್ಲಸ್ ಆಮೇಲೆ ಇನ್ನೊಂದು ಸರ್, ಈಗ ಹೋಬಳಿ ಮಟ್ಟದಲ್ಲಿ ಮಾಡಿದಾಗ ಏನಾಗುತ್ತೆ ಅಂದ್ರೆ, ಏನೇ ಮಾಡಿದ್ರು ಕೂಡ ಒಂದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಒಂದು ಗ್ರಾಮ ಪಂಚಾಯತಿ ಇದೆ, ಅದ್ರಲ್ಲಿ 3-4 ಹಳ್ಳಿ ಇರುತ್ತೆ, ಅಲ್ಲಿಗೆ ಒಂದು ಪಾಯಿಂಟ್ ಅನ್ನ ಲೆಕ್ಕಾಚಾರದಲ್ಲಿ ಮಾಡಿದ್ರೆ ರೈತರಿಗೆ ಗೊತ್ತೆ. ಯಾಕೆ ತಾಲೂಕು ಕಟ್ಕೊಟ್ರಿ ಹೋಗ್ಬೇಕು ಅಂದ್ರೆ ಇಡೀ ಒಂದು ದಿವಸ ಅವ್ನು 5 ಜನಕ್ಕೆ ಅವ ಕೂಲಿಯವ್ರನ್ನ ಕಟ್ಕೊಂಡು ಅವನು ಜೊತೆ ಸಹಾಯದ್ರ ಜೊತೆಗೆ ಒಂದು ವೆಹಿಕಲ್ ಮಾಡ್ಕೋಬೇಕು, ಬಾಡಿಗೆ ವೆಹಿಕಲ್ ಮಾಡ್ಕೋಬೇಕು, ಆ ಬಾಡಿಗೆ ಮೈ ಮೇಲೆ ಬರುತ್ತೆ, ಕೂಲಿವರಿಗೆ ಕೂಲಿ ಬರುತ್ತೆ. ಇದು ಇಲ್ಲಿ ಹತ್ರದಲ್ಲಾದ್ರೆ ಅವ್ನು ಎತ್ತು ಗಾಡಿ ಇರುತ್ತೋ ಅಥವಾ ಒಂದು ಟಿಲ್ಲರ್ ಇರುತ್ತೆ, ಪವರ್ ಟಿಲ್ಲರ್ ಇರುತ್ತೆ, ಅದನ್ನೇ ಹಾಕೊಂಡು ಅವನು ಹೋಗಿ ಕೊಟ್ಟು ಸಂಜೆ ವರ್ಷದ್ದು ಮನೆ ಬರುವಂತ ಒಂದು ವ್ಯವಸ್ಥೆ ಆಗುತ್ತಲ್ಲ ಅನ್ನೋ ದೃಷ್ಟಿಯಿಂದ ಸರ್. ಯಾಕಂದ್ರೆ ಹೋಬಳಿ ಮಟ್ಟದಲ್ಲಿ ಒಂದು ಮಾಡೋದಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡಿ, ಅಥವಾ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಮಾಡಿಕೊಡಿ, ಬೇಡ 3-4 ಗ್ರಾಮ ಪಂಚಾಯತಿ ಸೇರಿಸ್ಬಿಟ್ಟು ಒಂದು ಅದನ್ನ ಕಲೆಕ್ಟ್ ಮಾಡ್ಕೊಳ್ಳೋ ರೀತಿಯಲ್ಲಿ ಸರ್ಕಾರದ ವತಿಯಿಂದ ಮಾಡಿದ್ರೆ ಏನಾಗ್ತದೆ ಅಂದ್ರೆ, ಹೇಗಿದ್ರು ಅವ್ರಿಗೆ ಡಿಸ್ಟ್ರಿಕ್ಟ್ ಕೋರ್ಟ್ ತಗೊಂಡು ನಾವು ಕೊಟ್ಟರು ಕೂಡ ಅಲ್ಲಿಂದ ಮತ್ತೆ ಅವರು ಲಾರಿ ಬಾಡಿಗೆ ಮಾಡಿ ಬಾಡಿಗೆ ಕೊಟ್ಬಿಟ್ಟು ಬೇರೆ ಕಡೆ ಎಲ್ಲ ಶಿಫ್ಟ್ ಮಾಡ್ತಾರೆ ಅಲ್ವಾ? ಕರೆಕ್ಟ್, ನೀವು ಹೇಳ್ತಾ ಇರೋದು ನಿಮ್ಮ ದೃಷ್ಟಿಯಿಂದ ಖಂಡಿತ ಸರಿ ಇದೆ. ಆದ್ರೆ ಈ ಖರೀದಿ ಕೇಂದ್ರಗಳನ್ನ ಆಪರೇಟ್ ಮಾಡಬೇಕಂದ್ರೆ ಸರ್ಕಾರಿ ವ್ಯವಸ್ಥೆಯಲ್ಲೇ ಆಪರೇಟ್ ಮಾಡಬೇಕು, ಸರ್ಕಾರಿ ಅಧಿಕಾರಿಗಳೇ ಅಲ್ಲಿ ಕೂರ್ಬೇಕು, ಕ್ವಾಲಿಟಿ ಇನ್ಶೂರೆನ್ಸ್ ಕ್ವಾಲಿಟಿ ಅನ್ಶೂರ್ ಮಾಡ್ಕೊಳ್ಳೋಕೆ ಸರ್ಕಾರಿ ಅಧಿಕಾರಿಗಳೇ ಕೂರ್ಬೇಕು. ಈಗಾಗಲೇ ಗೊತ್ತಿದೆ, ಸಾಮಾನ್ಯವಾಗಿ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳೇ ಅಲ್ಲಿ ಸಾಮಾನ್ಯವಾಗಿ ಕೂರ್ಬೇಕಾದಂತಹ ಪರಿಸ್ಥಿತಿ ಇರ್ತದೆ. ಅಂತ ಸಂದರ್ಭದಲ್ಲಿ ಇಲಾಖೆ ಕಾರ್ಯಕ್ರಮಗಳನ್ನ ನಡೆಸೋದೆ, ಇಲಾಖೆ ಕಾರ್ಯಕ್ರಮಗಳನ್ನ ರೈತರಿಗೆ ತಲುಪಿಸೋದೆ ಕಷ್ಟ ಆಗ್ತದೆ. ಹಲವಾರು ಸಂದರ್ಭದಲ್ಲಿ ಅಧಿಕಾರಿಗಳನ್ನ ಕೇಳಿದ್ರೆ ಖರೀದಿ ಕೇಂದ್ರದಲ್ಲಿ ಇದ್ದಾರೆ ಅನ್ನುವಂತ ಉತ್ತರ ಬರ್ತದೆ. ಸೊ ಹಂಗಾಗಿ ಬಹಳ ದಿನಗಳ ನಂತರ ಈ ಖರೀದಿ ಕೇಂದ್ರಗಳನ್ನು ನಡೆಸೋದು ಕಷ್ಟ ಆಗ್ತದೆ. ಮತ್ತೆ ನೀವು ಹೇಳಿದಂಗೆ ಗ್ರಾಮ ಪಂಚಾಯತ್ ಹಂತಕ್ಕೆ ಖರೀದಿ ಕೇಂದ್ರಗಳನ್ನು ಓಪನ್ ಮಾಡಿ ಅಷ್ಟು ಖರೀದಿ ಕೇಂದ್ರಗಳಿಗೆ ಅಧಿಕಾರಿಗಳನ್ನು ನಿಯೋಜನೆ ಮಾಡೋದು ಇವತ್ತಿನ ಪರಿಸ್ಥಿತಿಯಲ್ಲಿ ಸವಾಲಿನ ದಿನಗೂಲಿ ಮೇಲೆ ಅಲ್ಲ, ಅದನ್ನೇ ದಿನಗೂಲಿ ಮೇಲೆ ಯಾರೋ ಓದಿದಂತರ ಆ ಭಾಗದಲ್ಲಿ ಯಾರೋ ಒಂದಷ್ಟು ಜನ ಇರ್ತಾರೆ, ಅವರನ್ನು ತಗೋಬಹುದು ಮಾಡಬಹುದು ಅಧಿಕಾರಿಗಳ ಉಸ್ತುವಾರಿನಲ್ಲಿ. ಅಂದ್ರೆ ಈಗ ನಮ್ಮಲ್ಲಿ ಅಗ್ರಿಕಲ್ಚರ್ ಆಫೀಸರ್ ಇದ್ದೇ ಇರ್ತಾರೆ, ಪ್ರತಿಯೊಂದು ಕೇಂದ್ರದಲ್ಲೂ ಕೂಡ ಹೋಬಳಿ ಮಟ್ಟದಲ್ಲಿ ಇರುವಂತ ಒಂದು ಕೇಂದ್ರದಲ್ಲಿ ಒಬ್ರು ಇದ್ದೇ ಇರ್ತಾರೆ. ಸೊ ಅವರ ಒಂದು ಅಧೀನದಲ್ಲೇನೆ ಒಂದಷ್ಟು ಜನ ದಿನಗೂಲಿ ನೌಕರರನ್ನು ತಗೊಂಡು ಮಾಡಬಹುದಲ್ವಾ. ಆಮೇಲೆ ಇನ್ನೂ ಒಂದು ಏನು ಅಂತಂದ್ರೆ, ಅಟ್ಲೀಸ್ಟ್ ಹಿಂಗಿದೆಪ್ಪ ನಿಂದಿದೆ ಎಷ್ಟಿದೆ ನೀ ತಗೊಂಡೋಗಿ ಅಲ್ಲಿಗೆ ಡಂಪ್ ಮಾಡುವ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಇಮಿಡಿಯೇಟ್ ಆಗಿ ಅದು ಪ್ರೊಸೆಸ್ ಆಗೋಗುತ್ತಲ್ಲ ಅಂತ. ಪ್ರಮುಖವಾಗಿ ಇಲ್ಲಿ ಗುಣಮಟ್ಟ ಪರಿಶೀಲನೆ ಮಾಡಿ ನಿಮ್ಮನ್ನ ಖರೀದಿ ನಿಮ್ಮ ಪ್ರಮಾಣವನ್ನ ದಾಖಲಿಸಬೇಕು, ಖರೀದಿ ಮಾಡಬೇಕು. ಯಾಕೆಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಅನುದಾನವನ್ನು ಕೂಡ ಕೊಡಬೇಕಾಗ್ತದಲ್ಲ. ಆ ಕಾರಣಕ್ಕೆ ಗುಣಮಟ್ಟ ಪರಿಶೀಲನೆ ಮಾಡಬೇಕು ಅಂದ್ರೆ ಖಂಡಿತ ಒಬ್ಬ ಕ್ವಾಲಿಫೈಡ್ ಅಧಿಕಾರಿ ಅಲ್ಲಿ ಇರಬೇಕಾಗ್ತದೆ. ಆ ಕಾರಣಕ್ಕಾಗಿ ಇದು ಕಡಿಮೆ ಸಂಖ್ಯೆಯಲ್ಲಿ ಹೋಬಳಿ ಗ್ರಾಮ ಪಂಚಾಯತ್ ಮಟ್ಟಕ್ಕೆ ತರೋದಕ್ಕೆ ಸದ್ಯದ ಪರಿಸ್ಥಿತಿಗಳು ಆಗ್ತಾ ಇಲ್ಲ. ಬಹುಶಃ ಕೃಷಿ ಇಲಾಖೆಯಲ್ಲಿ ನಂತರ ದಿನಗಳಲ್ಲಿ ಕೆಲವು ಅಧಿಕಾರಿಗಳನ್ನ ರೆಕ್ರೂಟ್ ಮಾಡಕ್ಕೆ ಸಿದ್ಧತೆಗಳು ನಡೀತಾ ಇದೆ. ಬಹುಶಃ ಇಲಾಖೆ ಸದೃಢವಾದಂತ ಸಂದರ್ಭದಲ್ಲಿ ಅದರ ಬಗ್ಗೆ ಯೋಚನೆ ಮಾಡಕ್ಕೆ ಅವಕಾಶಗಳಿವೆ. ಅವರು ಸಮಯಕ್ಕೆ ಸಮಂಜಸವಾದ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಡಾಕ್ಟರ್ ಎಚ್ ಕೆ ಶಿವಕುಮಾರ್ ಅವರೇ. ಯಾಕಂದ್ರೆ ರೈತ ಬಾಂಧವರಿಗೆ ಈಗ ತುಂಬಾ ಕಷ್ಟದಲ್ಲಿ ಇದ್ದಾರೆ. ಅವರು ಬೆಳೆ ಬೆಳೆದಿದ್ದಾರೆ, ಅದಕ್ಕೆ ಬೆಂಬಲ ಬೆಲೆ ಇಲ್ಲ ಅಥವಾ ಕಡಿಮೆ ಬೆಲೆಗೆ ಮಾರಬೇಕಲ್ಲ ಅಂತ ಒಂದು ಕಷ್ಟ ಇದೆ. ಇಲ್ಲ, ಖಂಡಿತ ಬೆಂಬಲ ಬೆಲೆ ಯೋಜನೆಯ ಅನುಕೂಲ ಅವ್ರಿಗೂ ಗೊತ್ತಿದೆ, ಅವರು ಆಲ್ರೆಡಿ ಕೊಡ್ತಾ ಇದ್ದಾರೆ. ಅವ್ರ ಪ್ರಶ್ನೆ ಇದ್ದದ್ದು ತಾಲೂಕು ಹಂತದಲ್ಲಿ ಮಾಡ್ತಾ ಇರುವಂತದನ್ನ ಗ್ರಾಮ ಪಂಚಾಯತ್ ಹಂತಕ್ಕೆ ತರಬೇಕು ಅಂತ ಕೇಳ್ತಾರೆ. ಗ್ರಾಮ ಪಂಚಾಯತ್ ಹಂತದಲ್ಲಿ ತಾಲೂಕು ಮಟ್ಟಕ್ಕೆ ಹೋಗಬೇಕು ಅಂದ್ರೆ ತಾಲೂಕಲ್ಲಿ 150-200 ಗ್ರಾಮಗಳು ಇರ್ತವೆ. ಎಲ್ಲ ಪ್ರತಿಯೊಂದು ಗ್ರಾಮದವರು ಬಂದಿರ್ತಾರೆ. ಅಲ್ಲಿ ಏನಾಗ್ತಾ ಇದೆ, ಯಾವ ರೀತಿ ಏನಾಗ್ತದೆ ಅನ್ನೋದು ನಮಗೆ ಅರ್ಥ ಆಗಲ್ಲ. ಅಲ್ಲ, ಕರೆಕ್ಟ್, ನಿಮ್ ಪ್ರಶ್ನೆ ನನಗೆ ಅರ್ಥ ಆಯ್ತು. ನಿಮ್ ಉದ್ದೇಶ ಸರಿ ಇದೆ. ಈಗ ನನಗೆ, ನಾನು ನಿಮ್ ಜೊತೆ ಮಾತಾಡಿದೀನಿ, ನೀವು ನನಗೆ ಹತ್ರ ಆದ್ರಿ, ಮೆಂಟಲಿಸೇಷನ್ ನನಗೆ ಹತ್ರ ಆಗ್ರಿ, ಬಂದಿದೆ ಅಂತ ಏನ್ ನೋಡಪ್ಪ ಚೂರು ನಮ್ಮವರೇ ಬಂದಿದ್ದಾರೆ ಅಂತ ನೀವು ನನಗೆ ಫೇವರ್ ಮಾಡ್ತೀರಿ, ಇದು ಮಾಡ್ತೀರಿ. ಅಲ್ಲಿ ಓವರ್ ಆಲ್ ಆಗಿ ನಾನು ಹೇಳ್ತಾ ಇದೆ, ಎಲ್ರಿಗೂ ಅದನ್ನ ಮಾಡಕ್ಕಾಗಲ್ಲ ಅನ್ನೋ ದೃಷ್ಟಿಯಿಂದ ನಾನು ಹೇಳ್ತಾ ಇದ್ದೀನಿ. ಅದಕ್ಕೆ ಹೋಬಳಿ ಮಟ್ಟದಲ್ಲಿ ಒಂದು ಇದು ಮಾಡ್ಬಿಟ್ರೆ, ನೀವು ಟೆಸ್ಟಿಂಗ್ ನಾವು ಹೇಳಿದಂಗೆ ಮಾಡ್ತಾರೆ ಅಥವಾ ಅದು ಗುಣಮಟ್ಟ ಏನಿದೆ ಅನ್ನೋದನ್ನ ಟೆಸ್ಟ್ ಮಾಡ್ಕೊಂಡು ನಾವು ಹೋಗ್ಬೋದು. ಯಾಕಂದ್ರೆ ಸ್ವಲ್ಪ 1 ಕೆಜಿ 2 ಕೆಜಿ ತಗೊಂಡು ಹೋಗೋದೇ ದೊಡ್ಡ ವಿಷಯ ಏನೇ ಆಗಿರಲ್ಲ ಅದು. ಆದ್ರೆ ಈ ಮಟ್ಟದಲ್ಲಿ ಕಲೆಕ್ಷನ್ ಪಾಯಿಂಟ್ ಅಂತ ಒಂದು ಮಾಡಬಹುದಲ್ಲ ಅನ್ನೋ ದೃಷ್ಟಿಯಿಂದ ನಾನು ಹೇಳ್ತಾ ಇದ್ದೆ. ಮಾಡ್ತಾರೆ ನೀವು ಹೇಳಿದ್ರಲ್ಲ, ಅದು ಮಾಡ್ಕೊಂಬರಲ್ಲ ತಾಲೂಕ್ ಲೆವೆಲ್ ಅಲ್ಲೇ ಹೋಗೋಣ ಸರ್. ನಾನು ಅದಕ್ಕೆ ಅದ್ರ ಬಗ್ಗೆ ಇಲ್ಲ, ಯಾಕಂದ್ರೆ ಅಲ್ಲಿ ಅಧಿಕಾರಿ ಪರಿಣಿತರು ಇರ್ತಾರೆ, ಮಾಡ್ಕೊಂಡು ಬರಬಹುದಲ್ವಾ ಅಂತ. ಖಂಡಿತ, ನಿಮ್ ಪ್ರಶ್ನೆ ಸಮಯೋಚಿತವಾಗಿದೆ. ರೈತ ಬಾಂಧವರಿಗೆ ಅನುಕೂಲ ಆಗುವಂತದ್ದೇ ನಿಮ್ ಪ್ರಶ್ನೆ ಕೇಳದ್ ಖಂಡಿತ ಸರಿ ಇದೆ. ಇವತ್ತಿನ ಇಲಾಖಾ ಅಧಿಕಾರಿಗಳ ಸಂಖ್ಯೆ ಮತ್ತೆ ವೇಕೆನ್ಸಿ ಪೊಸಿಷನ್ ನೋಡಿದ್ರೆ ಆ ಮಟ್ಟಕ್ಕೆ ತರೋದಕ್ಕೆ ಕಷ್ಟ ಆಗ್ತದೆ. ಬಹುಶಃ ಮುಂದಿನ ದಿನಗಳಲ್ಲಿ ಇಲಾಖೆ ಇಲ್ಲ ಆಗತ್ತೆ. ಸದ್ಯದಲ್ಲಿ ಅದು ರಿಕ್ರೂಟ್ಮೆಂಟ್ ಆಗ್ತದೆ, ಅಂತ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಇದನ್ನು ವಿಸ್ತರಣೆ ಮಾಡೋದಕ್ಕೆ ಅಥವಾ ಕೆಳ ಹಂತಕ್ಕೆ ತರೋದಕ್ಕೆ ಇಲಾಖೆಗೆ ಒಂದು ಪ್ರಯತ್ನವನ್ನು ಖಂಡಿತ ಮಾಡ್ತದೆ. ಆ ವಿಚಾರವನ್ನು ನಾನು ಹಿರಿಯ ಅಧಿಕಾರಿಗಳ ಗಮನಕ್ಕೂ ಕೂಡ ತರ್ತೇನೆ. ಕರೆ ಮಾಡಿದ್ದಕ್ಕೆ ಮಂಜುನಾಥ್ ಅವರೇ ತುಂಬಾ ತುಂಬಾ ಧನ್ಯವಾದಗಳು. ಸಮಯಕ್ಕೆ ಸಮಂಜಸವಾದ ಪ್ರಶ್ನೆಯನ್ನ ತಾವು ಕೇಳಿದ್ರಿ, ಅದಕ್ಕಾಗಿ ನಾವು ಸುಮಾರು 15 ನಿಮಿಷ ಸಮಯವನ್ನ ತೆಗೆದುಕೊಂಡ್ವಿ. ಮಂಜುನಾಥ್ ಅವರೇ, ಇನ್ನೂ ಅನೇಕ ಕೇಳುಗರು ಪ್ರಶ್ನೆ ಮಾಡುವರು ಇದ್ದಾರೆ. ಕೇಳುಗರೆ, ರಾಜ್ಯವ್ಯಾಪಿ ಪ್ರಸಾರದ ಈ ಒಂದು ಕೃಷಿ ಇಲಾಖೆಯ ನೇರ ಫೋನಿನ ಕಾರ್ಯಕ್ರಮ ಇವತ್ತು ನಾವು ನಡೆಸ್ತಾ ಇದ್ದೇವೆ. ಇದರಲ್ಲಿ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆಯ ವಿಷಯ ಇವತ್ತಿನ ಕಾರ್ಯಕ್ರಮ. ತಾವು ಈಗ ಕೂಡ ಪ್ರಶ್ನೆಯನ್ನು ಕೇಳ್ರಿ, ಇನ್ನೂ ಮಹತ್ವದ ಮಾಹಿತಿಯನ್ನು ನಾವು ಕೊಡುವರಿದ್ದೇವೆ. ಡಾಕ್ಟರ್ ಎಚ್ ಕೆ ಶಿವಕುಮಾರ್ ಅವರೇ, ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆಯ ಉದ್ದೇಶದ ಬಗ್ಗೆ ನಾವು ಹೇಳ್ತಾ ಇದ್ರಿ, ಇನ್ನೊಮ್ಮೆ ನಮ್ಮ ರೈತ ಬಾಂಧವರಿಗೆ ತಿಳಿಸಿಕೊಡಿ ಸಂಕ್ಷಿಪ್ತವಾಗಿ. ಹೆಚ್ಚಿನ ಉತ್ಪಾದನೆ ಆದಂತಹ ಸಂದರ್ಭದಲ್ಲಿ ರೈತರಿಗಾಗುವಂತಹ ನಷ್ಟವನ್ನ ತಪ್ಪಿಸೋದಕ್ಕೆ, ಕೊಯ್ಲಿನೋತ್ತರ ನಷ್ಟವನ್ನ ತಪ್ಪಿಸೋದಕ್ಕೆ ಕೃಷಿ ಉತ್ಪನ್ನಗಳನ್ನ ತೋಟಗಾರಿಕೆ ಉತ್ಪನ್ನಗಳನ್ನ ಸಂಸ್ಕರಣೆ ಮಾಡಿ ಮೌಲ್ಯವರ್ಧನೆ ಮಾಡಿ ಮಾರಿ ಅಂತ ಒಂದು ಹೌದು ಕಳಕಳಿ ಸರ್ಕಾರ. ಖಂಡಿತ ಈಗ ಒಂದು ಕರೆ ತೆಗೆದುಕೊಳ್ಳೋಣ. ಹಲೋ, ನಮಸ್ಕಾರ ಸರ್. ಅಯ್ಯ ನಮಸ್ತೆ, ಮೈಸೂರಿಂದ ಹೇಳಿ ಪ್ರಶ್ನೆ ಕೇಳಿ. ಗೊತ್ತಾಯ್ತು ಪ್ರಶ್ನೆ ಕೇಳಿ. ಅಲ್ಲ ನೀವು ನಿಮ್ದು ಎಲ್ಲ ಹೆಸರು ಗೊತ್ತಿದೆ, ಬರೀ ಹೆಸರು ಹೇಳಿ ಗೊತ್ತಿದೆ, ನಿಮ್ದು ಪ್ರಶ್ನೆ ಅಷ್ಟೇ ಕೇಳಿ. ಎರಡು ಪ್ರಶ್ನೆ ಇದೆ, ಅದು ಕೇಳಿ ನೀವು ಸಂಕ್ಷಿಪ್ತವಾಗಿ. ಭತ್ತ ಬೆಳಿತೀವಿ, ಬೇಸಿಗೆಕಾಲದಲ್ಲಿ ದ್ವಿದಳ ಧಾನ್ಯ ಉದ್ದು ಹಸಿರು ಅಲಸಂದ್ರೆ ಬೆಳಿತೀವಿ. ಈಗ ಭತ್ತ ಬಿಡಿಸಿ ಅಕ್ಕಿ ಮಾಡ್ತೀವಿ, ದ್ವಿದಳ ಧಾನ್ಯಗಳನ್ನ ಬೇಳೆ ಮಾಡ್ತೀವಿ. ಮುಂದಕ್ಕೆ ಏನು ಅದನ್ನ ಮೌಲ್ಯವರ್ಧನೆ ಮಾಡಬೇಕು ಅನ್ನೋದು ನಮಗ್ ಗೊತ್ತಿಲ್ಲ. ಇಲ್ಲ ಅದ್ರ ಬಗ್ಗೆ ಸಿಎಫ್ಟಿಆರ್ ವಿಜ್ಞಾನಿಗಳನ್ನ ಕರೆಸಿ ನಮ್ಮ ರೈತ ಸಂಘದಲ್ಲಿ ಒಂದು ಟ್ರೈನಿಂಗ್ ನಾರ ಕೊಟ್ರೆ ಮುಂದಿನ ಪ್ರೊಸೆಸರ್ಸ್ ಏನ್ ಮಾಡ್ಬೇಕು ಅನ್ನೋದನ್ನು ತಿಳಿಸಿದೆ. ದಯವಿಟ್ಟು ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ದೀನಿ ಗುರುಗಳೇ. ಖಂಡಿತವಾಗಿಯೂ ಬಹುಶಃ ಕೃಷಿ ಇಲಾಖೆಯಿಂದ ಹಲವಾರು ಕಾರ್ಯಕ್ರಮಗಳನ್ನ ಈ ವಿಚಾರವಾಗಿ ಮಾಡಿದ್ದಾರೆ ಅಂತ ಅನ್ಕೋತೀನಿ. ತಾವು ಈ ಕಾರ್ಯಕ್ರಮದಲ್ಲಿ ಏನು ಭಾಗಿ ಆಗಿರಲಿಲ್ಲ ಅನ್ನೋದಾದ್ರೆ, ತಮ್ಮಂತ ಆಸಕ್ತ ರೈತರ

ಆತ ಅತಿ ವೇಗವಾಗಿ ಚಲಾಯಿಸುತ್ತಿದ್ದರಿಂದ ಒಂದು ಕಾರಿಗೆ ಡಿಕ್ಕಿ ಹೊಡೆದು ಗಂಭೀರವಾಗಿ ಗಾಯಗೊಂಡಿದ್ದ. ಒಂದು ವೇಳೆ ಆತ ನಿಗದಿತ ವೇಗ ಮಿತಿಯಲ್ಲಿ ಚಾಲನೆ ಮಾಡಿದ್ದರೆ ಪ್ರತಿಕ್ರಿಯಿಸಲು ಸಮಯ ಸಿಗ್ತಿತ್ತು, ಕಾರು ಅಡ್ಡ ಬರ್ತಿರಲಿಲ್ಲ. ನಿಮ್ಮ ವಾಹನದ ವೇಗದಲ್ಲಾಗೋ ಸ್ವಲ್ಪ ವ್ಯತ್ಯಾಸ ಅಪಘಾತ ಆಗೋದನ್ನ, ಅದರ ತೀವ್ರತೆಯನ್ನ ಹಾಗೂ ನಿಮ್ಮ ಸಾವು ಬದುಕನ್ನ ನಿರ್ಧರಿಸುತ್ತೆ. ನಿಧಾನಿಸಿ, ಸುರಕ್ಷತೆಗಾಗಿ ವೇಗ ಮಿತಿಯನ್ನು ಅನುಸರಿಸಿ. ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ, ಸಾರ್ವಜನಿಕ ಹಿತಾಸಕ್ತಿಗಾಗಿ ಪ್ರಕಟಣೆ. ದಿಸ್ ಇಸ್ ನಾಟ್ ಜಸ್ಟ್ ಎ ಹೌಸ್, ಇಟ್ ಇಸ್ ಅ ಕಂಪಾನಿಯನ್ ಫಾರ್ ಲೈಫ್. ಇನ್ ಟ್ರಬಲ್ ಟೈಮ್ಸ್ ಇಟ್ ಹೋಲ್ಡ್ಸ್ ಅಸ್ ಕ್ಲೋಸ್, ಇನ್ ಹಾರ್ಡ್ ಟ್ರಿಪ್ಸ್ ಇಟ್ ಕಂಫರ್ಟ್ಸ್ ಅಸ್, ಇಫ್ ಯು ವಿಶ್ ಟು ರೀಡ್ ಇಟ್ ಲೈಟ್ಸ್ ಅಪ್ ದ ಡಾರ್ಕ್ನೆಸ್. Toilet access need not wait for the cover of darkness. It ensures our children's wedding celebrations remain uninterrupted. It brings water through taps, not through the roof. It adds another roof to the roof. It helps us increase our income and realize our dreams. That's why it keeps illness and troubles outside and comfort within. कच्चे घर में रहते थे, बच्चे शर्मिंदगी महसूस करते, दबे हुए रहते थे, आत्मविश्वास नहीं था. पक्का घर मिलते ही दीवारें नहीं, पक्की छत नहीं, जिंदगी आत्मविश्वास से भर गई. पीएम आवास, पीस, कंफर्ट एंड डिग्निटी टू ओवर 4 crore फैमिलीज. ರೈತ ಬಾಂಧವರೇ ಮತ್ತು ಸಾರ್ವಜನಿಕರೇ, ಗಮನಿಸಿ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನ ಮುಖ್ಯ ಆವರಣದಲ್ಲಿ ಕೃಷಿ ಹಾಗೂ ಕೃಷಿ ಸಂಬಂಧಿಸಿದ ಅಭಿವೃದ್ಧಿ ಇಲಾಖೆಗಳ ಸಹಯೋಗದೊಂದಿಗೆ ಕೃಷಿ ಮೇಳ 2024 ದಿನಾಂಕ 7, 8 ಮತ್ತು 9 ಡಿಸೆಂಬರ್ 2024 ಮೂರು ದಿನಗಳ ಕಾಲ ಆಯೋಜಿಸಿದೆ. ಹವಾಮಾನಕ್ಕೆ ಸುಸ್ಥಿರ ಕೃಷಿ ಎಂಬ ಘೋಷವಾಕ್ಯದಡಿ ನಡೆಯಲಿರುವ ಈ ಕೃಷಿ ಮೇಳಕ್ಕೆ ತಮಗೆ ಆದರದ ಸ್ವಾಗತವಿದೆ. ಕೃಷಿ ಮೇಳಕ್ಕೆ ನೀವು ಬನ್ನಿ, ನಿಮ್ಮವರನ್ನು ಸಹ ಕರೆತನ್ನಿ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆ ಸೊಲ್ಲಾಪುರ ಜಿಲ್ಲೆಗಳು, ಅಲ್ಲದೆ ಜಹೀರಾಬಾದ್ ತಾಲೂಕಿನೊಳಗ ಮಳೆಯಾಗುವಂತಹ ಸಾಧ್ಯತೆಗಳು ಕೇವಲ 10% ಅನ್ನುವಂತಹ ಸೂಚನೆಯನ್ನ ತಜ್ಞರು ನೀಡ್ತಾ ಇದ್ದಾರೆ. ಎಲ್ಲಾ ಪ್ರದೇಶಗಳಲ್ಲಿ ಒಣ ಬಿಸಿಲಿನ ವಾತಾವರಣ ಇರಬಹುದಾಗ್ಯದ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನ ಹೊಂದಾಣಿಕೆ ಮಾಡಿಕೊಳ್ಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ನಿತ್ಯ ಮೇಘ ಸಂದೇಶ ಪ್ರಸಾರವಾಯಿತು. ಈಗ ಕೇಳಿ ರಾಜಶೇಖರ್ ಜತ್ತೂರ್ ಮತ್ತು ಸಂಗಡಿಗರಿಂದ ತತ್ವ ಪದಗಳು. ಗುರುವಿಗೊಂದೋ ಶರಣಾರ್ಥಿ ಗುರು ಭಕ್ತರಿಗೊಂದೋ ಶರಣಾರ್ಥಿ. ಸಾಧನ ನಾಲ್ಕೋ ಸಾಧಿಸುತ್ತಿರುತ್ತೀಯ, ಸಾಧನ ನಾಲ್ಕೋ ಸಾಧಿಸುತ್ತಿರುತ್ತೀಯ, ಸಾತ್ವಿಕರಿ ಒಂದು ಶರಣಾರ್ಥಿ. ವಾದವನೋತ್ತಿಸಿ ವಸ್ತು ತಲಿಸಿದ ಉತ್ತಮರಿಗೊಂದು ಶರಣಾರ್ಥಿ, ಗುರುವಿಗೊಂದು ಶರಣಾರ್ಥಿ, ಗುರು ಭಕ್ತರಿಗೊಂದು ಶರಣಾರ್ಥಿ. ಯೋಗಗಳಿಂದಲೇ ಯೋಗ್ಯರಾಗಿ ಹಾರೋ ಯೋಗ ಪರರಿಗೊಂದು ಶರಣಾರ್ಥಿ ಯೋಗಗಳಿಂದಲೇ ಯೋಗ್ಯರಾಗಿ ಹಾರೋ ಯೋಗ ಪರರಿಗೊಂದು ಶರಣಾರ್ಥಿ ರಾಘವಲ್ಲುವ ಕೋಗಿ ರಂಜಿಸುತ್ತಿರುತ್ತೀಯ ರಾಘವಲ್ಲುವ ಕೋಗಿ ರಂಜಿಸುತ್ತಿರುತ್ತೀಯ ರಂಭಾಕರಿಗೊಂದು ಶರಣಾರ್ಥಿ ರಂಭಾಕರಿಗೊಂದು ಶರಣ